ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕೇಂದ್ರದ ಎಲ್ಲ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಅಯ್ಯಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಆನಂತರದಲ್ಲಿ ರೈತ ಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳೋಣ ಕೃಷಿ ಅನುಭವ ಕುರಿತು ಶ್ರೀ ಅಯ್ಯಪ್ಪ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ನಿಟಾಲಿ ಗ್ರಾಮದ ರೈತರು ಅಯ್ಯಪ್ಪ ಯಲ್ಲಪ್ಪ ವೈಗುರೆಡ್ಡಿ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಯಲ್ಲಪ್ಪರೇ. ನಮಸ್ಕಾರ ಸರ್. ಯಲ್ಲಪ್ಪರೇ, ನಿಮ್ಮ ಪರಿಚಯ ಸ್ವಲ್ಪ ನಮ್ಮ ಕೇಳುಗರಿಗೆ ಮಾಡಿಕೊಡಿ. ಅಯ್ಯಪ್ಪ ಯಲ್ಲಪ್ಪ ಗುರೆಡ್ಡಿ ಸರ್, ಸಾಕಿ ನಿಟಾಲಿ, ತಾಲೂಕು ಕುಕನೂರು, ಜಿಲ್ಲಾ ಕೊಪ್ಪಳ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ನಿಮ್ಮ ಯಾರ್ಯಾರಿದ್ದೀರಿ, ಏನೇನು? ನಮ್ಮ ಕುಟುಂಬ ನಾವು ಒಬ್ಬರೇ ಇದೀವಿ ಸರ್. ನಮ್ಮಪ್ಪರು ತಿರ್ಕೊಂಡಿದ್ದಾರೆ, ನಾವು ಹಿರಿಯ ಮಗ ಒಬ್ಬರೇ ನಾವಿರೋದು. ನಮ್ಮವರು ನಮ್ಮ ಮಿಸ್ಸಸ್ ಅದಾರ ಸರ್. ನನಗೆ 3 ಜನ ಮಕ್ಕಳು ಸರ್. ಮಕ್ಕಳಿದ್ದಾರೆ. ಹ್ಞೂ ಸರ್. ಹಾಂ ಸರ್, ಈಗ ನಿಮ್ಮ ತಾಯಿಯವರು, ನಿಮ್ಮ ಮಡದಿ ಮತ್ತು 3 ಜನ ಮಕ್ಕಳು, ಇಷ್ಟು ಜನ ನಿಮ್ಮ ಕುಟುಂಬ? ನಮ್ಮ ಕುಟುಂಬದಲ್ಲಿದೆ. ಕೃಷಿಗೆ ಎಷ್ಟು ಎಕರೆ ಭೂಮಿ ಇದೆ ನಿಮ್ಮದು? ಈಗ 30 ಎಕರೆ ಇದೆ ಸರ್ ನಮ್ಮದು ಕೃಷಿಯಲ್ಲಿ. ಓಹೋ, 30 ಎಕರೆ. ಅದರ 30 ಎಕರೆ ಅದು ಪಿತ್ರಾರ್ಜಿತ? ಪಿತ್ರಾರ್ಜಿತ ಸರ್. ನಾವೇನು ಹಿಡ್ದಲ್ಲ ಸರ್, ನಮ್ಮ ತಂದೆ ಅವರು ಹಿಡ್ದದ್ದು. ಪುಣ್ಯವಂತರು ನೀವು. ಹ್ಞೂ ಸರ್. ಒಬ್ಬತೆ ಮಗ. ಹೌದು ಸರ್. 30 ಎಕರೆ ಭೂಮಿಯಲ್ಲಿ ಏನೇನು ಬೆಳೀತಾ ಇದ್ದೀರಿ ಅಯ್ಯಪ್ಪರ ನೀವು? ನಾವು 30 ಎಕರೆ ಬೆಳೆಯಲ್ಲಿ 4 ಎಕರೆ ಪೇರಲ ಹಚ್ಚಿದ್ದೀವಿ ಸರ್. ಒಂದು 10 ಗುಂಟೆ ಚಿಲ್ಲಿ ಹಚ್ಚುತ್ತೀವಿ ಸರ್. 1 ಎಕರೆ ಕಲ್ಲಂಗಡಿ ಮಾಡಿದ್ದೀವಿ. ಒಂದು 20 ಗುಂಟೆದಷ್ಟು ನಾವು ಟಮಾಟ ಹಚ್ಚುತ್ತೀವಿ. ಓಪಿ ಉಳಿಕೆದ್ದು ಮೆಕ್ಕೆಜೋಳ, ಸಜ್ಜಿ, ಆಮೇಲೆ ಹೆಸರು ಎಲ್ಲ ಬೆಳೀತಿದ್ದೀವಿ ಸರ್. ನಾವು ನೀವು ಒಬ್ಬರೇ ಅಂತೀರಿ ಕೃಷಿ ಮಾಡೋರು, ಇವನ್ನೆಲ್ಲ ಹೇಗೆ ಮಾಡ್ತೀರಿ, ಹೇಗೆ ನಿರ್ವಹಣೆ ಮಾಡ್ತೀರಿ? ಈಗ ಎಲ್ಲ ಗಾಡಿ ಬಂದ್ಬಿಟ್ಟಿದೆ ಸರ್, ಬಿತ್ತಾಕ ಬೆಳೆಯಕ ಎಲ್ಲ ಗಾಡಿಲಿಂದ ಬಿತ್ತಿಸ್ತೀವಿ ಸರ್. ನಮ್ಮ 2 ಎತ್ತದವು, ನಾವು ಗಡ್ಡಿ ಪಡ್ಡಿ ಎಲ್ಲ ಆಳು ಹಚ್ಚಿ ಮಾಡ್ಸಂತೀವಿ ಸರ್. ಸೀಡ್ಸ್ ಲೈನ್ಗೂ ಆಳು ಸಿಗ್ತಾರೆ ಸರ್, ಆಳಲಿಂದ ಮಾಡ್ಸಂತೀವಿ ಸರ್. ಓಹೋ, ಅಂದರೆ ನಿಮ್ಮ ಕೃಷಿಯಲ್ಲಿ ಆಳಿನ ನಿರ್ವಹಣೆ ಜಾಸ್ತಿ ಇದೆ? ಜಾಸ್ತಿ ಇದೆ ಸರ್. ಈಗ ವರ್ಷದಿಂದ ವರ್ಷಕ್ಕೆ ಆಳಿಂದು ನಿರ್ವಹಣೆ ಜಾಸ್ತಿ ಆಗಿ ಪೇಮೆಂಟನ್ನು ಜಾಸ್ತಿ ಆಗಿ ರೈತಕ್ಕೆ ಸ್ವಲ್ಪ ಇದಾಗಕ್ಕಂತೈತಿ ಸರ್, ಕುಂಠಿತ ಆಗಕ್ಕಂತೈತಿ. ಯಾಕಂದರೆ ಹೋದ ವರ್ಷ 200 ರೂಪಾಯಿ ಪೇಮೆಂಟ್ ಇತ್ತು, ಈ ಸಲ 300 ರೂಪಾಯಿ ಪೇಮೆಂಟ್ ಆಗಿದೆ. ಅವ್ರು ಬದುಕಬೇಕಲ್ರಿ. ಹ್ಞೂ ಸರ್. ಹಂಗಾಗಿ ಮತ್ತೆ ವರ್ಷದ ವರ್ಷಕ್ಕೆ ರೈತರಿಗೆ ಸ್ವಲ್ಪ ತೊಂದರೆಗಳಾಗ್ತಾ ಇದ್ದಾವೆ. ಈಗ ಕಾರ್ಮಿಕರು ಮತ್ತು ಬದುಕಬೇಕು ಸರ್. ಹಂಗಾಗಿ ಎಲ್ಲ ಥರ ಬೆಳಿತೀವಿ ಸರ್ ನಾವು. ಸರ್, ಈಗ ನೀವು ಬಹಳ ಮುಖ್ಯವಾಗಿ ಪೇರಲ ಬೆಳಿತೀರಿ ಅಂತ ಹೇಳಿದ್ರಿ. ಹ್ಞೂ ಸರ್. ಈ ಪೇರಲ ಕೃಷಿ ಆರಂಭ ಮಾಡಿದ್ದು ಯಾವಾಗಿನಿಂದ? ನಾವು 1.5 ತಿಂಗಳಾಯ್ತು ಸರ್ ಈಗ. ಹೌದಾ? ತೋಟಗಾರಿಕೆ ಇಲಾಖೆಯಿಂದ ಅದಕ್ಕೆ ಉತ್ತೇಜನ ಕೊಡ್ತಾರೆ ಸರ್. ಹೌದಾ? ಹಂಗಾಗಿ ನಾವು 4 ಎಕರೆ ಪೇರಲ ಹಚ್ಚಿದ್ದೀವಿ. 4 ಎಕರೆಯಲ್ಲಿ ಎಷ್ಟು ಪೇರಲ ಗಿಡಗಳು ಕೂತಿದ್ದಾವೆ? 4 ಎಕರೆಗೆ 5 ಫೂಟಿಲಿಂದ 5 ಫೂಟ್ ಅಂತರ ಸರ್. 5 ಫೂಟಿಲಿಂದ 5 ಫೂಟ್ ಆಗಲ್ಲ ಸರ್ ಸಾಲು. ಅದು 399 ಆಗಿ ಕುಂತೈತೆ ಸರ್. ಓಹೋ, 4 ಎಕರೆಯಲ್ಲಿ. ಹ್ಞೂ, 4 ಎಕರೆಯಲ್ಲಿ ಸರ್. 390 ಅಂದರೆ ನಮಗೆ ಅಂತರ ಬೇಕಲ್ಲ ಸರ್. ಕಸ ಜಾಸ್ತಿ ಬಂದ್ರೆ ನಾಳೆ ನಿರ್ವಹಣೆ ಮಾಡೋಕೆ, ಲೂಟ್ರು ವಾಟ್ರು ಹೊಡೆಯೋಕೆ ಇದಕ್ಕೆ ಅನುಕೂಲ ಆಗಲಿ ಅಂತ ಸಾಲ ಸ್ವಲ್ಪ ಹಿಂಬಗಿ ಮಾಡಿ ಗಿಡನ ಡೆವಲಪ್ಮೆಂಟ್ ಮಾಡ್ಕೊತ ಇದ್ದೀವಿ ಸರ್ ನಾವು. ಪೇರಲನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ನೀವು? ಪೇರಲನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿವಿ ಅಂದ್ರೆ ಸರ್, ಗಿಡ ಡೆವಲಪ್ಮೆಂಟ್ ಆಗ್ತಾ ಇದೆ. ವರ್ಷಕ್ಕೆ 1 ಸಲ ಇಳುವರಿ ಜಾಸ್ತಿ ಬರ್ತೈತೆ ಸರ್. ಮಾರ್ಕೆಟು ಅದು ಸೆಕೆಂಡ್ರಿ ಸರ್, ನಮಗೆ ಇಳುವರಿ ಜಾಸ್ತಿ ಬರೋದಕ್ಕೆ ಪೇರಲನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್ ನಾವು. ಈಗ ನಿಮಗೆ ಪೇರಲ ನಾಳೆ ಇಳುವರಿ ಬಂತು ಅಂದಾಗೆ ಸರ್ ಮಾರ್ಕೆಟೆ ಹತ್ತಿರದಲ್ಲಿದೆಯಾ ಅಥವಾ ಹೇಗೆ ಅದು? ಪೇರಲ ಮಾರ್ಕೆಟ್ ಹತ್ತಿರದಲ್ಲೇ ಇದೆ ಸರ್. ಯಾಕಂದರೆ ಕೆಲವು ರೈತರು ಇಲ್ಲಿ ಕುಕ್ನೂರು ನಮ್ಮ ತಾಲೂಕಿನಾಗ ಕುಕ್ನೂರು ಕೊಪ್ಪಳ ಜಿಲ್ಲಾ ಅನ್ಕೊಳ್ಳಿ ಸರ್, ಇಲ್ಲೇ ಬಂದು ತಗೊಂಡು ಹೋಗ್ತಾ ಇದ್ದಾರೆ ರೈತರು ಹೊಲಕ್ಕೆ ಬಂದು ಕೆಲವು ಮಾರಾಟ ಮಾಡೋರು. ಕೆಲವೊಬ್ರು ಮಾರೋರು ಏನ್ ಮಾಡ್ತಾ ಇದಾರೆ ಸರ್ ಅಂದ್ರೆ, ನಮಗೆಲ್ಲ ಗಿಡ ಪಡ ಡೆವಲಪ್ಮೆಂಟ್ ಇದ್ದು ಕಾಯಿ ಜಾಸ್ತಿ ಇದ್ರ ಅವರ ಬಂದು ಅವರ ಹೊಲ ಕಾಯ್ಕೊಂಡು ಹಣ್ಣು ಬಿಡೋ ಟೈಮ್ನಲ್ಲಿ ಅಲ್ಲಿವರೆಗೆ ನಾವು ಡೆವಲಪ್ಮೆಂಟ್ ಮಾಡೋದು ಸರ್, ಸ್ವಲ್ಪ ಅದು ಕಾಯಿ ಕಾಪು ಅವೆಲ್ಲ ಜಾಸ್ತಿ ಇಡ್ಕಂದ್ರ ಇಷ್ಟಕ್ಕ ಅಂತ ತಾವ ಮುಗಿಸ್ಕೊಂಡು ತಾವ ಕಾಯ್ತಿರ್ತಾರ. ಅದು ಒಂದು ನಮಗೆ ದೊಡ್ಡ ಅನುಕೂಲ ಸರ್. ಈ ಪದ್ಧತಿನೂ ಇದೆ? ಈ ಪದ್ಧತಿನೂ ಇದೆ ಸರ್. ಯಾವುದು ನಿಮಗೆ ಅನುಕೂಲ ಅದು ನಿಮಗೆ? ಆದ್ರೆ ಅಂದ್ರೆ ರೈತರೇ ಅಂದ್ರೆ ಪೇರಲದಲ್ಲಿ ನಾನು ಹೇಳೋದು, ರೈತರ ಹೊಲ ಯಾರಾದರೂ ಮಾರಾಟ ಮಾಡೋರೇ ಗುತ್ತಿಗೆ ಇಡೋದು ಒಳ್ಳೆಯದಾ, ನೀವು ಮಾರಾಟ ಮಾಡಿಕೊಂಡು ಲಾಭ ತಗೊಳ್ಳೋದು ಒಳ್ಳೇದ? ನಾವು ಮಾರ್ಕೆಟ್ ಮಾಡ್ಬೇಕಂದ್ರೆ ಸರ ಕೆಲವು ಸಲ ಲಾಭನೂ ಇರ್ತ, ಕೆಲವು ಸಲ ಬೇರೆಯಿಂದ ಬೇರೆ ಊರಿಗೆ ಹೋಗ್ಬೇಕಾಗತ್ತೆ. ನಾವು ಒಬ್ಬರ ಇರೋದ್ರಲ್ಲಿಂದ ನಮಗೆ ಮಾರಾಟಗಾರರ ಬಂದು ತಗೊಂಡು ಹೋದ್ರೆ ನಮಗೆ ಒಂದಿಟ ಅನುಕೂಲ ಆಗತ್ತೆ ಸರ್. ನಾವು ಇರೋದ ಒಬ್ಬರ ಅಲ್ಲ ಸರ, ಮತ್ತು ಅಲ್ಲಿ ಹೋದಾಗ ಇಲ್ಲಿ ನಮಗೆ ಎಲ್ಲ ಕೆಲಸಗಳು ನಿಂತು ಬಿಡ್ತಾವೆ, ಅವರು ಮುಗಿಸ್ತಾರೆ ಸರ. ಅದ್ರ ಮೇಲೆ ನಮಗೆ ಸ್ವಲ್ಪ ಅನುಕೂಲ ಆತ ಅಂದ್ರೆ ನಾವು ಅವ್ರಿಗೆ ಕೊಡೋದು ಅನುಕೂಲ ಅಂತ ನಾವು ತಿಳ್ಕೊಂಡಿದ್ವಿ. ಈಗ ನೀವು ತೋಟಗಾರಿಕೆ ಇಲಾಖೆಯ ಮಾರ್ಗದರ್ಶನದಲ್ಲಿ ಪೇರಲ ಮಾಡ್ತಾ ಇದ್ರಿ ಸರ್, ಸರ್ಕಾರ ಅಂದ್ರೆ ತೋಟಗಾರಿಕೆ ಇಲಾಖೆ ನಿಮ್ಗೆ ಯಾವ ಯಾವ ರೀತಿಯ ನೆರವು ಕೊಡ್ತಾ ಇದೆ ಅದಕ್ಕೆ? ಅದ್ರೊಳಗೆ ಸರ ನಮಗೆ ಉದ್ಯೋಗ ಖಾತ್ರಿ ಒಳಗೆ ಅಗಿ ಹಚ್ಚಕ್ಕ ಕೊಡ್ತಾರೆ ಸರ, ಅಗಿಗೆ ಅಮೌಂಟ್ ಕೊಡ್ತಾರೆ ಸರ್. ಆಮೇಲೆ ಅಗಿ ಹಚ್ಚಿದ ಮೇಲೆ ಎಲ್ಲ ಸಣ್ಣ ಹಿಡುವಳಿದಾರಿಗೆ ಆಮೇಲೆ ಡ್ರಿಪ್ಪಿಂಗ್ ಪೈಪು ಅವನ್ನೆಲ್ಲ ಸಬ್ಸಿಡಿ ಮುಖಾಂತರ ಕೊಡ್ತಾರೆ ಸರ್. ಹಂಗಾಗಿ ನಮ್ಗೆ ಅದು ಅನುಕೂಲ ಆಗೈತೆ ಸರ್ ತೋಟಗಾರಿಕೆ ಇಲಾಖೆಯಿಂದ. ಎಷ್ಟು ಕೊಡ್ತಾರೆ ಒಂದು ಗಿಡಕ್ಕೆ ನಿಮಗೆ? ಒಂದು ಗಿಡಕ್ಕೆ ಒಟ್ಟು ಟೋಟ್ಲಿ ಅಮೌಂಟು ಸರ್ 84,000 ಕೊಡ್ತಾರೆ ಸರ್ ಅವರು. ನಾಲ್ಕು ಎಕರೆ? 4 ಎಕರೆಗೆ ಸರ್. ಸೊ ಆ ನಂತರದಲ್ಲಿ ಮೇಂಟೆನೆನ್ಸ್ಗೂ ಕೊಡ್ತಾರ ಏನಾದರೂ? ಮೇಂಟೆನೆನ್ಸ್ಗೆ ಏನಿಲ್ಲ ಸರ್, ಈ ಗಿಡ ಹಚ್ಚಕ್ಕ ಗಿಡ ತರಕ್ಕ ಡ್ರಿಪ್ಪು ಎಲ್ಲ ತರಕ್ಕೂ ಕೊಡ್ತಾರೆ ಸರ್. ಅದು ಒಂದು ನಮ್ಗೆ ಅನುಕೂಲ ಸರ್. ಈಗ ನಿಮಗೆ ಇಳುವರಿ ಶುರು ಆಗಿದೆನಾ? ಇನ್ನೂ ಇಲ್ಲ ಸರ್, ಒಂದು ವರ್ಷ ಆದಮೇಲೆ ಇಳುವರಿ ಬರುತ್ತೆ ಸರ್. ಅಲ್ಲಿವರೆಗೂ ಗಿಡ ಡೆವಲಪ್ಮೆಂಟ್ ಆಗಲಿವರೆಗೂ ನಾವು ಅವನ್ನ ಅರ್ಧ ಹಾಕ್ಬೇಕಾಗತ್ತೆ ಸರ್. ಬಿಟ್ಟರೆ ಅರ್ಧ ಹಾಕ್ಬೇಕಾಗತ್ತೆ ಸರ್. ಗಿಡ ದೊಡ್ಡದಾದ್ಮೇಲೆ ಗಿಡ ಡೆವಲಪ್ಮೆಂಟ್ ಆದಮೇಲೆ ಕಾಯಿ ಜಾಸ್ತಿ ಬಿಡುತ್ತಾ ಆಮೇಲೆ ಗಿಡ ಡೆವಲಪ್ಮೆಂಟ್ ಇದ್ದಷ್ಟು ನಮಗೆ ಅನುಕೂಲ ಆಗತ್ತೆ ಸರ್. ತಾಳಿಕೆ ಬರುತ್ತೆ ಸರ್. ಪೇರಲ ಎಷ್ಟು ವರ್ಷದ ಬೆಳೆ ಅಂತ ನೀವು ಅನ್ಕೊಂಡಿದ್ರಿ? 10 ವರ್ಷದ ಬೆಳೆ ಸರ್. ಅದು 10 ವರ್ಷದವರೆಗೂ ಇಳುವರಿ ಇದ್ದೇ ಇರ್ತದೆ ಸರ್. 10 ವರ್ಷ ಆದ್ಮೇಲೆ ನಮ್ಮ ಅಭಿಪ್ರಾಯ ಸರ್ ಅದು. ನಾವು ಬೇಕಾತು ಇಟ್ಕೋಬಹುದು, ಬೇಡ ಆತು ನಾವು ಇದನ್ನ ಮಾಡ್ಕೋಬಹುದು ಸರ್. 10 ವರ್ಷ ತನಕ ಇಳುವರಿ ಏನು ಕುಂಠಿತ ಇಲ್ಲ ಅಂತ ಒಂದು ಇದೆ ಸರ್ ಪೇರಲದೊಳಗೆ. ಸರಿ, ಪೇರಲ ಜೊತೆಗೆ ಬೇರೆ ಏನೇನು ಬೆಳೀತಾ ಇದ್ದೀರಿ? ಪೇರಲ ಜೊತೆಗೆ ಮೆಕ್ಕೆಜೋಳ ಬೆಳೀತಾ ಇದೀವಿ ಸರ್, ಹೆಸರು ಟಮಾಟ ಚಿಲ್ಲಿ ಇವನ್ನೆಲ್ಲ ಬೆಳೀತಾ ಇದೀವಿ ಸರ್. ನಾವು ನೀವು ಪೇರಲ ಹಾಕಿರೋ ಭೂಮಿಯಲ್ಲಿನೇ ಅಂತರ ಬೆಳೆ ಬೆಳೀತಾ ಇದ್ದೀರಾ? ಬೇಸಿಗೆ ಟೈಮ್ ಮಾಡ್ತೀವಿ ಸರ್, ಈ ಮಳೆಗಾಲ ಟೈಮ್ನಲ್ಲಿ ಕಸ ಜಾಸ್ತಿ ಬರ್ತೈತೆ, ಆ ಮೂಮೆಂಟ್ನಾಗ ನಮಗೆ ಗಳೆವು ಗಾಡಿ ಎಲ್ಲ ಹೋಗಲ್ಲ. ಬೇಸಿಗೆ ಟೈಮ್ನಾಗ ಆದ್ರೆ ಸ್ವಲ್ಪ ಕಸ ಗಿಸ ಕಡಿಮೆ ಬರ್ತದೆ ಸರ್. ಆ ಮೂಮೆಂಟ್ನಾಗ ನಾವು ಡ್ರಿಪ್ಪಿಂಗ್ ಮುಖಾಂತರ ಶೇಂಗಾ ಬೀಜ ಇಡೋದು ಅಥವಾ ಈ ಥರ ಟಮಾಟಿ ಅಗಿ ಹೆಚ್ಕೋಣೋದು ಚಿಲ್ಲಿ ಹೆಚ್ಕೋಣೋದು ಈ ಥರ ಮಾಡ್ತೀವಿ ಸರ್ ನಡಕ. ಬೇಸಿಗೆ ಟೈಮ್ನಲ್ಲಿ ಸ್ವಲ್ಪ ನಮಗೆ ಕಸ ಗಿಸ ಜಾಸ್ತಿ ಬರಲ್ವಲ್ಲ, ಹಾಗಾಗಿ ಆ ಥರನೂ ಮಾಡ್ತೀವಿ ಸರ್ ನಾವು ನಡಕ. ಪೇರಲದಲ್ಲೇ ನಡಕ 5 ಫೂಟ್ ಅಂತರ ಇರ್ತೈತಲ್ಲ ಸರ್, ಅಲ್ಲೇ ನಾವು ಸಾಲು ಬಿಟ್ಕೊಂಡು ಚೆಂಡು ಹೂವು ಎಲ್ಲ ಥರ ಬೆಳಿತೀವಿ ಸರ್. ಚೆಂಡು ಹೂವು ಸರ, ತರಕಾರಿಗಳನ್ನ ಹಾಕಿರ್ತೀವಿ ಅಷ್ಟು ಸ್ವಲ್ಪ ಎಲ್ಲ ತರ ಮಾಡ್ಕೊಂತ ಇದೀವಿ. ನಿರಂತರ ಆದಾಯ ಕೊಡುತ್ತ ಅಂತ. ಈಗ ನಾವು ಏನೋ ಖರ್ಚು ಈಗ ಒಂದು ಸಲ ಗೌರ್ಮೆಂಟ್ ಕೊಡ, ಈಗೆಲ್ಲ ನಾವು ಅದ್ರ ಮುಖಾಂತರ ಖರ್ಚು ಮಾಡಕ್ಕೆ ಒಂದು ಅನುಕೂಲ ಆಗ್ಬಿಟ್ಟಿದೆ ಸರ್ ನಡಕ ಅಂತರ ಬೆಳೆ ಬೆಳೆಯೋದ್ರಲ್ಲಿಂದ. ಸರಿ, ತೋಟಗಾರಿಕೆ ಬೆಳೆಗೆ ಮತ್ತು ಕೃಷಿಗೆ ಸರ್ಕಾರದಿಂದ ಯಾವ ರೀತಿಯ ಅನುದಾನಗಳನ್ನು ತಗೊಳ್ತಾ ಇದ್ದೀರಿ? ಪೇರಲಕ್ಕೆ ಅಷ್ಟೇ ತಗೊಂಡಿದ್ದೀವಿ ಸರ್ ನಾವು, ಉಳಿಕೆದಕ್ಕೆ ಯಾವುದೇ ಥರ ಅನುದಾನ ನಾವಂತರೂ ತಗೊಂಡಿಲ್ಲ ಸರ್. ನೀರು ಹರಿಸೋ ವಿಧಾನ ಹೇಗಿದೆ ನಿಮ್ಮಲ್ಲಿ? ನೀರು ಹರಿಸೋ ವಿಧಾನ ಡಿಪ್ಪಿನ ಮುಖಾಂತರ ಮಾಡಿದ್ದೀವಿ ಸರ್ ಪೇರಲಕ್ಕಂತರ. ಉಳಿಕೆದೆಲ್ಲ ಏನಾಯ್ತು ಸರ, ನಾವೆಲ್ಲ ಬೋದ್ಬಿಟ್ಟು 2 ಇಂಚ್ ನೀರಿದೆ ಸರ್ ನಮ್ಮದು, ಫುಲ್ 2 ಇಂಚ್ ಬೋದ್ಬಿಟ್ಟು ಬೋದಿನ ಮುಖಾಂತರ ಹಾಸ್ತೀವಿ ಸರ್ ನಾವು. ಸೊ ಹಾಗೆ ಹ್ಞೂ ಸರ್. ಇದಲ್ಲದೆ ನೀವು ಬೇರೆ ಬೇರೆ ಬೆಳೆಗಳನ್ನು ಬೆಳಿತಾ ಇದ್ದೀರಿ? ಹ್ಞೂ ಸರ್. ಏನೇನ್ ಬೆಳಿತಾ ಇದ್ರಿ ಈಗ? ಈಗ ಮೆಕ್ಕೆಜೋಳ ಬೆಳಿತೀವಿ. ಮೆಕ್ಕೆಜೋಳ ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳಿತಾ ಇದ್ದೀರಿ? 4 ಎಕರೆ ಪ್ರದೇಶದಲ್ಲಿ ಬೆಳಿತಾ ಇದೀವಿ ಸರ್. ಓ, ಮತ್ತೆ ಆಮೇಲೆ ಒಂದು 4 ಎಕರೆ ಎರೆ ಇದೆ ಸರ್, ಅಲ್ಲಿ ಹೆಸರು ಹಾಕಿವಿ ಸರ್. ಓ, ಒಂದು 4 ಎಕರೆ ಇಷ್ಟದಿಂದ ಒಳಗ ಕಲ್ಲಂಗಡಿ ಹಾಕಿದ್ದೀವಿ ಸರ್. 1 ಎಕರೆ ಮೇ ತಿಂಗಳಲ್ಲಿ ಊರ್ತೀವಿ, ಈ ಆಗಸ್ಟ್ ತಿಂಗಳದಾಗ ಕಟ್ ಆಗುತ್ತೆ ಸರ್ ನಮ್ಮದು. ಈಗ ಕಲ್ಲಂಗಡಿ ಹಾಕಿದ್ದೀವಿ ಸರ್, ಕಲ್ಲಂಗಡಿ ತಕ್ಕಂದಿದ್ದೀವಿ. ಆಮೇಲೆ ಈಗ ಚಿಲ್ಲಿ ಹಚ್ಚಿದೀವಿ ಸರ್, ನಾವು 10 ಗಂಟೆ ಚಿಲ್ಲಿ ಕ್ರಾಸಿಂಗ್ ಮಾಡ್ಬೇಕು ಸರ್ ಅನ್ನ. ಓಹೋ, ಕ್ರಾಸಿಂಗ್ ಸೀಡ್ಸ್ ಗೆ ಸೀಡ್ಸ್ ಲೈನ್ ಮಾಡ್ತಾ ಇದೀವಿ ಸರ್. ಮೆಣಸಿನಕಾಯಿ ಮೆಣಸಿನಕಾಯಿ ಯಾವ ತಳಿ ಇದದು? ತೇಜ ಅಂತ ಸರ್, ತೇಜ ಒಳಗ ಸೂಪರ್ ತೇಜ ಅಂತ ಒಂದು. ತೇಜದೊಳಗ 2 ವೆರೈಟಿ ಇದೆ ಸರ್, ಒಂದು ತೇಜ ಬರೇ, ಒಂದು ಸೂಪರ್ ತೇಜ ಅಂತ ಸರ್. ಈಗ ನಿಮ್ಮ ಭಾಗದಲ್ಲಿ ಸೀಡ್ಸ್ ಮಾಡೋದು ಹೆಚ್ಚು ನಡೀತಾ ಇದೆ? ಹೆಚ್ಚು ಜಾಸ್ತಿ ಇದೆ. ಅಂದ್ರೆ ಏನ್ ಕಾರಣಕ್ಕೆ ಲಾಭ ಜಾಸ್ತಿ ಅಂತ? ಲಾಭ ಜಾಸ್ತಿ ಇದೆ ಅಂತ ಸರ್, 10 ಗಂಟೆ ಹೊಲದೊಳಗೆ ನಾವು ಡ್ರಿಪ್ ಹಾಕಿಕೊಂಡು ಅರಿಬಿ ಹಚ್ಕೊಂಡು ಮಾಡಿದಾಗ ಕೆಲವು ಸಲ 20-10 ಕೆಜಿನ ಆಗುತ್ತೆ ಸರ್. ಏನೋ ಒಂದು ರೋಗ ಬಿದ್ದು ಇದು ಬಿದ್ದು ಇಲ್ಲ ಅಂದ್ರ ಜಾಸ್ತಿ 1 ಕ್ವಿಂಟಲ್ 80 ಕೆಜಿ 70 ಕೆಜಿ ಈ ತರ ಇಳುವರಿ ಬರ್ತಾ ನಮಗ. ಅದರಿಂದ 3.5-4 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಸರ್. 6 ತಿಂಗಳ ಸರ್, 6 ತಿಂಗಳಲ್ಲಿ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದಾಗ ನಮಗ ಕೆಲವು ಸಲ ಕ್ವಿಂಟಲ್ ಆಯ್ತು ಅಂದ್ರ 5-6 ಲಕ್ಷ ರೂಪಾಯಿ ಪೇಮೆಂಟ್ ಆಗುತ್ತೆ ಸರ್. ಅಲ್ಲಿ 1 ಲಕ್ಷ ಕಳೆದ್ರೆ ನಮ್ಗೆ 5 ಲಕ್ಷ ರೂಪಾಯಿ ಆದಾಯ ಸಿಕ್ಕೇ ಸಿಗುತ್ತಲ್ಲ ಸರ್. ಕಡಿಮೆ ಅವಧಿಯಲ್ಲಿ ಹೆಚ್ಚು ಹೆಚ್ಚು ಆದಾಯ ಬರುತ್ತೆ ಸರ್. ಹಾಗಾಗಿ ಸೀಡ್ಸ್ ಗೆ ಜಾಸ್ತಿ ಒತ್ತು ಕೊಡ್ತೀವಿ ಸರ್ ನಾವು. ಓಹೋ, ಈಗ ನೀವು ಈಗ ಸೀಡ್ಸ್ ಮಾಡೋದಕ್ಕೆ ಯಾವ್ದಾದ್ರು ಕಂಪನಿ ಜೊತೆಗೆ ನೀವು ಒಪ್ಪಂದ ಮಾಡ್ಕೊಳ್ತೀರಿ? ಕಂಪನಿ ಜೋಡಿ ಒಪ್ಪಂದ ಮಾಡ್ಕೊಂಡಿಲ್ಲ. ಏನೇನು ಒಪ್ಪಂದಗಳು ಮಾಡ್ಕೊಳ್ತೀರಿ? ಏನೇನು ಒಪ್ಪಂದ ಅಂದ್ರೆ ಸರ್, ನಾವು ಅಗಿ ಹಚ್ಚಬೇಕಾದ್ರನ್ನ ಕೇಳ್ತೀವಿ ಸರ್ ಕಂಪನಿ ಜೋಡಿ, ನಮಗ ಕಂಬಿಲ್ಲ ಅರಿಬಿಲ್ಲ ಕ್ರಾಸ್ಗೆ ಎಷ್ಟು ಕೊಡ್ತೀರಿ ಅಂತ ಅಂದ. ಅವರ ಇಷ್ಟು 50,000 ಕೊಡ್ತೀವಿ, ಈ ಬೇಸ್ ಕಣ್ಣೆ ಅಂದ್ರೆ 1 ಲಕ್ಷ ರೂಪಾಯಿನೂ ನಾವ ಕೊಡ್ತೀವಿ ಅಂತ ನಾ ಹೇಳಿ ಅರಿಬಿ ಕಂಬ ಎಲ್ಲ ಕೊಡಿಸಿರ್ತಾರೆ ಸರ್. ನಾವು ಅವನ್ನ ಅವರ ಆಗಿ ಕೊಡ್ತಾರೆ ಸರ್. ಒಂದು ಪ್ಲಾಟ್ಗೆ 350-450 ಕೊಡ್ತಾರೆ ಸರ್. 10 ಗಂಟೆ ಅಕ್ಕ ಅಗಿಲಿಂದ ಅಗಿಗೆ 3 ಫೂಟ್ ಡಿಫ್ರೆಂಟ್, ಸಾಲಿಂದ ಸಾಲಿಗೆ 4 ಫೂಟ್ ಅಂತರ. ಹಿಂಗತಿ ನಾವು 300-350 ಆಗಿ ಹಚ್ಕೊಂತೀವಿ ಸರ್. ಹೌದು, ಕ್ರಾಸಿ ಬರ್ಬೇಕಾದ್ರ 2.5 ತಿಂಗಳು ಬೇಕಾಗುತ್ತೆ ಸರ್. ಗಿಡ ಡೆವಲಪ್ಮೆಂಟ್ ಆದಮೇಲೆ 2.5 ತಿಂಗಳಿಗೆ ನಾವು ಕ್ರಾಸಿಂಗ್ ತಗೊಂತೀವಿ. ಕ್ರಾಸಿಂಗ್ ತಗೊಂಡಾಗ ವಾರ 9 ಮಾಡಿದ ಗಟ್ಲೆನ ಕಾಯಿ ಸೆಟ್ಟಿಂಗ್ ಆಗುತ್ತಿರ್ತದೆ ಸರ್. ಆಗೋದನ್ನ ನೋಡಿ ಕಂಪ್ನಿಯವರು ನಮಗೆ ದುಡ್ಡು ಕೊಟ್ಕೊಂತ ಹೋಗ್ತಾರೆ ನಮ್ಮ ಸೆಟ್ಟಿಂಗಿನ ಮೇಲೆ. ನಮ್ದು ಸೆಟ್ಟಿಂಗ್ ಕಡಿಮೆ ಆಗಿತ್ತು ಅಂದ್ರೆ ಕಡಿಮೆ ಕೊಡ್ತಾರ, ಜಾಸ್ತಿ ಆಗಿತ್ತು ಅಂದ್ರೆ ಜಾಸ್ತಿ ಕೊಡ್ತಾರೆ ಸರ್. ಅದಕ್ಕೆ ಅವರು ಒಬ್ಬರನ್ನ ಮೇಸ್ತ್ರಿ ಅಂತ ಮಾಡಿ ನಮಗೆ ಕಳಿಸಿರ್ತಾರೆ ಸರ್. ಅವರು ಡೈಲಿ ನಮಗೆ ಅದಕ್ಕೆ ಔಷಧ ಏನು ಹೊಡಿಬೇಕು, ಗೊಬ್ಬರ ಏನು ಹಾಕ್ಬೇಕು, ಯಾವಾಗ ಹಾಕಿದ್ರೆ ಇಳುವರಿ ಜಾಸ್ತಿ ಬರ್ತಾ, ಯಾವ ರೋಗಿಗೆ ಯಾವ ಎಣ್ಣೆ ಹೊಡಿಬೇಕು ಅಂತಂದು 2 ದಿನಕ್ಕೊಮ್ಮೆ ಬಂದು ಹೇಳಿನೂ ಹೋಗ್ತಾರೆ ಸರ್ ಅವರು. ಸೊ ಒಂದು ದೃಷ್ಟಿಯಿಂದ ಕಡಿಮೆ ಭೂಮಿಯಲ್ಲಿ ಹೆಚ್ಚು ಲಾಭ ತರುವಂತ ಕೃಷಿ ಅಂದ್ರೆ ಸೀಡ್ಸ್ ಸರ್. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ರೈತರು ಇದಕ್ಕೆ ಮುಂದಾಗ್ತಾರೆ. ನಮ್ಮಲ್ಲಿ 80% ಜನ ಅಂತರೂ ಮಾಡ್ತಾರೆ ಸರ್. ನಮ್ಮ ನಿಟ್ಟಾಲಿ ಬೆಣಕಲ್ಲು ಮಸಬ ಅಂಚಿನಾಳು ಇಲ್ಲೆಲ್ಲ 100-80 ಜನ ಮಾಡೋದ ಸೀಡ್ಸ್ ಸರ್. ಇದರಿಂದ ನಿಮಗೆ ರೈತರಿಗೆ ಹೆಚ್ಚು ಹಣ ಬರುತ್ತೆ, ಮತ್ತೆ ಕೃಷಿ ಕೂಲಿ ಕಾರ್ಮಿಕರಿಗೂ ಹೆಲ್ಪ್ ಆಗ್ತದೆ, ಹೆಲ್ಪ್ ಆಗುತ್ತೆ ಸರ್. ಅವ್ರಿಗೆ ನಿರಂತರವಾಗಿ ಇಲ್ಲಿ ಕೆಲಸ ನಿರಂತರವಾಗಿ ಕೆಲಸ ಸಿಗುತ್ತೆ ಸರ್. ಜುಲೈಲಿಂದ ಅವ್ರಿಗೆ ಕೆಲಸ ಚಾಲುವಾಗಿದ್ದು ಡಿಸೆಂಬರ್ ತಿಂಗಳೂ ಕೆಲಸ ಇರ್ತದೆ ಸರ್ ಅವ್ರಿಗೆ. ಈಗ ನಾವೇ ಮಾಡ್ತೀವಿ, ಚಿಲ್ಲಿ ಹಚ್ಚಿದೀವಿ, ಕೆಲವೊಬ್ರು 2-2 ಮಾಡ್ತಾರೆ, ಕೆಲವೊಬ್ಬೊಬ್ರು 3-3 ಮಾಡ್ತಾರೆ. 1-10 ಗುಂಟೆಕ ನಾವು ಕಡಿಮೆ ಅಂದ್ರು 18-20 ಜನ ಲೇಬರ್ ಬೇಕಾಗತ್ತೆ ನಮಗೆ ನೋಡಿ. ಒಂದ್ ಸಲ ಕ್ರಾಸಿಂಗ್ ಮಾಡಿದ್ವಿ ಅಂದ್ರೆ ನಮ್ಮ 3 ಊರ ನಡುವೆ 50-100 ಪ್ಲಾಟ್ ಚಲವಕಾವ್ ಸರ್ ಒಟ್ಟಿಗೆ ಒಟ್ಟಿಗೆ. ಸೊ ಅಷ್ಟು ಪ್ಲಾಟ್ ಗಳಲ್ಲೂ ನಾವು ಕೆಲಸಗಾರ ಬೇಕಾಗತ್ತ. ನಮ್ಮಲ್ಲಿ ಸಿಗಲ್ದೆ ಇದ್ರು ನಾವು ಬದ್ಲಿ ಕಡೆಯಿಂದ ತರ್ತೀವಿ, ತಮ್ಮ ಮುಖಾಂತರ. ಅವ್ರಿಗೆ ಊರು ಸಮೀಪ ಇದ್ರೆ ಬಾಡಿಗೆ ಕಡಿಮೆ, ಊರ್ ದೂರ ಇದ್ದಾಗ ಟಮ್ ಬಾಡಿಗೆ ಜಾಸ್ತಿ ಇರ್ತದೆ ಸರ್. ಡೀಸೆಲ್ ವೆಚ್ಚ ಅವರು ಎಲ್ಲ ಜಾಸ್ತಿ ಇರ್ತಾವ. ಹಿಂಗಾಗಿ ನಮಗ್ ಕಡಿಮೆ ಇದ್ರೊಳಗ ಲೇಬರ್ ಕನಿಷ್ಠ 18 ಜನ ಅಂತ ಬೇಕಾಗ್ಬೇಕು ಸರ್ ನಮಗ್, 18 ಜನ ಮಿನಿಮಮ್. ಹಂಗಾಗಿ ಕೆಲವೊಬ್ರು 1 ಮಾಡ್ತೀವಿ, ಕೆಲವೊಬ್ರು 2 ಮಾಡ್ತೀವಿ, ಕೆಲವೊಬ್ರು 4 ಮಾಡಿರ್ತೀವಿ ಸರ್ ನಾವು. ಹಂಗಾಗಿ ನವಂಬರ್ ತಿಂಗಳಲ್ಲಿ ಮತ್ತೆ ನವಂಬರ್ಗೆ ನಾವು ಟೊಮೆಟೊ ಹಚ್ಚುತ್ತೀವಿ, 10 ಗಂಟೆ ಅದು ಕ್ರಾಸಿಂಗ ಸರ್. ಹೆಣ್ಣು ಗಂಡು ಅಂತ ಅಂದ. ಆ ನವೆಂಬರ್ನಾಗ ಕ್ರಾಸಿಂಗು ಚಲ ಬರ್ತದೆ ಸರ್ ನಮ್ಮಲ್ಲಿ. ಹ್ಞೂ ಸರ್, ಒಟ್ಟು ಡಿಸೆಂಬರ್ ತನಕ ಲೇಬರ್ಗಂತರೂ ಕೆಲಸ ಇದ್ದೇ ಇರ್ತದೆ ಸರ್. ಈಗ ಯಾವ್ಯಾವ ಬೀಜಗಳನ್ನು ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಊರು ಸುತ್ತಮುತ್ತ ಕುಕ್ನೂರು ಸುತ್ತಮುತ್ತಲು ಸರ್? ಬಹಳಷ್ಟು ಬೆಳಿತೀವಿ ಸರ್ ನಾವು, ಎಲ್ಲ ತರ ನೋಡಿ, ಚಿಲ್ಲಿ ಬೆಳಿತಾ ಇದ್ದೀವಿ, ಟಮಾಟಾ ಬೆಳಿತಾ ಇದ್ದೀವಿ, ಕಲ್ಲಂಗಡಿ ಬೆಳಿತಾ ಇದ್ದೀವಿ, ಈರಿ ಕ್ರಾಸಿಂಗ್ ಇದೆ ಸರ್ ನಮ್ಮಲ್ಲಿ, ಹಾಗಲು ಕ್ರಾಸಿಂಗ್ ಇದೆ ಸರ್, ಆಮೇಲೆ ಓಪಿ ಬೆಂಡಿನು ಬೆಳಿತಾ ಇದೀವಿ ಸರ್ ನಮ್ಮಲ್ಲಿ. ಜಾಸ್ತಿ ಎಲ್ಲ ತರ ಕಾಯಿ ಸೀಡ್ಸ್ ನೊಳಗ ಎಲ್ಲ ತರನು ಓಪಿನೂ ಇದೆ ಸರ್, ಕ್ರಾಸಿಂಗು ಇದೆ, ಇದನ್ನು ಇದೆ ಸರ್. ಹಾಗಾಗಿ ಎಲ್ಲ ತರನು ಬೆಳಿತಿದೀವಿ ಸರ್ ನಾವು. ಅಯ್ಯಪ್ಪ ರೀ, ನಿಮ್ಮ ಪ್ರಕಾರ ಹೇಳಿ, ಸೀಡ್ಸ್ ಮಾಡಿದಾಗ್ಲಿಂದ ನಿಮ್ಮ ಜೀವನ ಸುಧಾರಿಸಿದೆಯಾ? ಹೇಗೆ ಸುಧಾರಿಸಿದೆ ಸರ್ ನಮ್ಮಲ್ಲಿ? ಈಗ ಹಣಕಾಸು, ಈಗ ಒಂದು ಕುಟುಂಬಕ್ಕೆ ಅಂದ ಮೇಲೆ ಎಂಥದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು. ಹ್ಞೂ ಸರ್. ಯಾವುದೋ ಸಂದರ್ಭದಲ್ಲಿ ದಿಢೀರ್ನೇ ಖರ್ಚುಗಳು ಬರ್ತವೆ. ಹ್ಞೂ ಸರ್. ಮದುವೆ ಬರ್ಬೋದು, ಯಾವುದೋ ಒಂದು ಶುಭ ಸಮಾರಂಭ ಬರ್ಬೋದು, ಇನ್ನೇನೋ ಆರೋಗ್ಯದ ಸಮಸ್ಯೆಗಳು ಶುರು ಆಗ್ಬೋದು, ಒಂದೊಂದು ಸಲ ಆಸ್ಪತ್ರೆ ಖರ್ಚುಗಳು ಬಹಳ ದೊಡ್ಡವು ಇರ್ಬೋದು. ಇಂಥದನ್ನೆಲ್ಲ ನೋಡ್ತಾ ಇದ್ದಾಗೆ ನಮ್ಮ ರೈತರು ಸೀಡ್ಸ್ ಮಾಡೋದು ಸೂಕ್ತ ಅನಿಸ್ತಾ ಹೇಗೆ? ಸೂಕ್ತ ಅನಿಸ್ತಾ ಇದೆ ಸರ್. ಯಾಕಂದ್ರೆ ಸರ್, ನಮ್ಮದು ಬೆಳೆ ಇನ್ನೂ ಹಣ್ಣು ಇರ್ತೈತಿ, ಕಟಾವ್ ಮಾಡಿರಲ್ಲ. ಅಂಥ ಟೈಮ್ನಾಗ ಏನೋ ಒಂದು ಮದುವೆ ಬಂತು ಅಥವಾ ಆರಾಮಿಲ್ದಾಗ ಆಯಿತು, ಏನೋ ಒಂದು ಅವ್ರಿಗೆ ಆಪರೇಷನ್ಗೆ ಅಮೌಂಟ್ ಬೇಕಾಗತ್ತೆ, ಆ ಟೈಮ್ನಲ್ಲಿ ಕಂಪ್ನಿಯವ್ರನ್ನ ಹೋಗಿ ಕೇಳಿದ್ರ ನಮಗಿಷ್ಟು ಬೇಕು ಅಂದ್ರ 50,000 ಲಕ್ಷನೋ ಆ ಬೀಜದ ಮುಖಾಂತರ ಕೊಡ್ತಾರೆ ಸರ್. ಅಷ್ಟು ಮುಂಗಡ ಕೊಡ್ತಾರೆ, ಅಷ್ಟು ಮುಂಗಡ ಕೊಡ್ತಾರೆ, ಸಿಗುತ್ತೆ ಸಿಗುತ್ತೆ ಸರ್. ಹಂಗಾಗಿ ನಮ್ಗೆ ಜಾಸ್ತಿ ಆದಾಯ ಇದೆ ಸರ್. ಅದ್ರಲ್ಲಿಂದ ಉಳಿಸಂದಿದೀವಿ ಸರ್ ನಾವು ಸೀಡ್ಸ್ ಲೈನ್ಲಿಂದ. ಒಂದಿಷ್ಟು ನಿಮಗೆ ಆರ್ಥಿಕ ಭದ್ರತೆ ಇದೆ? ಹ್ಞೂ ಸರ್, ಭದ್ರತೆ ಇದೆ ಸರ್. ಈಗ ದುಡ್ಡಿಗಾಗಿ ನೀವು ಹೆಣಗಾಡ್ಬೇಕಾಗಿ ಹೆಣಗಾಡ್ಬೇಕಾಗಿಲ್ಲ, ಅವ್ರನ್ನೂ ಕೇಳ್ಬೇಕು, ಇವ್ರನ್ನ ಕೇಳ್ಬೇಕು ಅಂತ ಏನಿಲ್ಲ ಸರ್. ನಾವು ಕಂಪ್ನಿ ಹತ್ರನ ಹೋಗಿ ನಮ್ಮ ಬೀಜ ಇದೆ ಸರ್ ಕೊಡ್ರಿ ಅಂದ್ರೆ ಕೊಡ್ತಾ ಇದ್ದಾರೆ ಸರ್. ಅದು ಈ ಹೆಚ್ಚು ಕಡಿಮೆ ನಾವೇನೋ ಒಬ್ಬರ ಇದ್ದೀವಿ, ದವಾಖಾನೆ ಒಳಗೆ ಇದ್ದೀವಿ, ನಮ್ಮ ಕಡೆಯಿಂದ ಬರೋಕ್ಕಾಗಲ್ಲ ಸರ್, ನನಗಿಷ್ಟು ದುಡ್ಡು ಬೇಕಾಗಿದೆ, ನನ್ನ ಅಕೌಂಟ್ಗೆ ಹಾಕಂದ್ರೂ ಹಾಕಿದಾರ ಸರ್. ಅಷ್ಟು ಅಷ್ಟು ಅನುಕೂಲ ಇದೆ ಸರ್ ಈ ಸೀಡ್ಸ್ ಲೈನ್ ಒಳಗೆ. ಹ್ಞೂ ಸರ್. ಈಗ ಅಯ್ಯಪ್ಪರೇ, ನಿಮ್ಮ ಭಾಗದಲ್ಲಿ ಮೆಕ್ಕೆಜೋಳನೂ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಮೆಕ್ಕೆಜೋಳದ ಅಂದರೆ ಅದರ ಆದಾಯ ಹೇಗಿದೆ ಅಂದರೆ, ಇಲ್ಲಿ ಮಾರ್ಕೆಟು ಹತ್ತಿರದಲ್ಲಿ ಇದೆಯಾ, ಹೆಚ್ಚು ಇಳುವರಿ ಬರ್ತದ, ಒಬ್ಬ ರೈತನಿಗೆ ಮೆಕ್ಕೆಜೋಳ ಆರ್ಥಿಕವಾಗಿ ಭದ್ರತೆ ಕೊಡ್ತಾ ಇದೆಯಾ? ಹೇಗೆ ಕೊಡ್ತಾ ಇದೆ ಸರ್? ಈಗ ನಮ್ಮ ಹೊಲನ ನಾವು ಸತು ಮಾಡ್ಕೋಬೇಕು ಸರ್. ಈಗ ನಮ್ಮಲ್ಲಿ ಹೈನುಗಾರಿಕೆನೇ ಇದೆ ಸರ್, ನಮ್ಮೂರಲ್ಲಿ ಡೈರಿ ಇದೆ, ಪ್ರತಿಯೊಬ್ಬರ ಮನೆಗೂ 2 ಆಕಳ 4 ಆಕಳ ಇದ್ದೇ ಇದೆ ಸರ್. ಹಾಗಾಗಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಸಗಣಿ ಗೊಬ್ಬರನ ಇರ್ತಾ ಇದ್ದಾರೆ ಹೊಲಕ್ಕೆ ಹೊಲಕ್ಕೆ. ಹಾಗಾಗಿ ಹೊಲದ ಸತುವು ಉಳಿದಿದೆ, ಹೊಲದ ಸತುವು ಉಳ್ಕೊಂಡಿದೆ. ರಾಸಾಯನಿಕ ಅಷ್ಟೋ ಇಷ್ಟೋ ಜನ ಯೂಸ್ ಮಾಡ್ತಾರೆ ಸರ್, ಆಲ್ಮೋಸ್ಟ್ ಇರೋದ ದನಗಳ ಜಾಸ್ತಿ. ಹಾಗಾಗಿ ಮೆಕ್ಕೆಜೋಳ ಸತುವಾದಾಗ ಹೊಲ ಮೆಕ್ಕೆಜೋಳ ಹಾಕಿದಾಗ ಫಲವತ್ತತೆಯಿಂದ ನಮಗೆ ಪೀಕ್ ಬರ್ತಾ ಇದೆ ಸರ್, ಬೆಳೆಗಳು ಬೇಯಿಸಿ ಬರ್ತಾ ಇದೆ ಸಗಣಿ ಗೊಬ್ಬರ ಇರೋದ್ರಲ್ಲಿಂದ. ಆಮೇಲೆ ಎಕರೆಗೆ ನಮ್ಮಲ್ಲಿ ಇಳುವರಿ ಏನಾಗಿದೆ ಸರ್, 18-22 ತನಕ ಅಂತೂ ಬಂದೇ ಬರ್ತದೆ ಸತುವಿದ್ದು ಹೊಲ ಸಗಣಿ ಗೊಬ್ಬರ ಏರಿಸ್ತಾರೆ. ಈಗ ಕೆಲವೊಬ್ಬರು ಏರಿಸಲ್ದಾರವು 12-13 ಹಿಂಗೂ ಬರ್ತಾವೆ ಸರ್. ಹೊಲ ಸತು ಯಾರು ಹೋದವು ಅವರು ಇಳುವರಿ ಜಾಸ್ತಿ ಬಂದವು ಸರ್. ಓಹೋ, ಒಂದು ಎಲ್ಲೋ ಒಂದು ಕಡೆಗೆ ಈ ಹೈನುಗಾರಿಕೆ ಮತ್ತೆ ನಿಮಗೆ ಕೊಟ್ಟಿಗೆ ಗೊಬ್ಬರ ಬಳಕೆಗೆ ಮುಂದಾಗಿದೆ? ಮುಂದಾಗಿದೆ ಸರ್, ಮುಂದಾಗಿದೆ. ಒಂದ್ ಕಡೆಗೆ ಇದನ್ನು ಆದಾಯ ತಂದು ಕೊಡ್ತಾ ಇದೆ ಹಾಲು. ಹೌದು ಸರ್. ಮತ್ತೆ ಆ ದನಕರುಗಳ ಗೊಬ್ಬರವನ್ನು ನಿಮ್ಮ ಭೂಮಿಯ ಸಾರವನ್ನು ಉಳಿಸುತ್ತೆ, ಸಾರ್ವಜನಿಕ ಉಳಿಸ್ತಾ ಇದೆ ಸರ್. ಒಳ್ಳೇದು ಅಯ್ಯಪ್ಪರೇ. ಈಗ ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ರೈತರು ಮಕ್ಕಳು ಯುವಕರು ಎಲ್ಲ ಇರ್ತಾರೆ, ಅವರೆಲ್ಲ ಕೃಷಿಯಲ್ಲಿ ತೊಡಗಿಕೊಳ್ಬೇಕು ಅನ್ನೋದಾದರೆ ಅವ್ರು ಯಾವ ರೀತಿ ಹೆಜ್ಜೆಗಳನ್ನು ಇಡಬೇಕು, ಅವ್ರಿಗೆ ನೀವು ಯಾವ ರೀತಿ ಕಿವಿ ಮಾತು ಹೇಳ್ತೀರಿ ಸರ್? ನಮ್ಮ ದೃಷ್ಟಿಯಲ್ಲಿ ಹೇಳೋದಾದರೆ, ಅಜ್ಜ ಅಪ್ಪ ಅಮ್ಮ ಮಾಡಿರೋಂಥ ಆಸ್ತಿ ಇದಿರುತ್ತೆ, ಅವರು ಎಷ್ಟರ ಎಷ್ಟು ನಮಗೆ ಸಣ್ಣರು ಇರೋದ್ರಾಗಿಂದ ಕಲಿಸಿಬಿಟ್ಟಿರ್ತಾರೆ. ಆದಷ್ಟು ನಾವು ರೈತರು ನಮ್ಮ ಹಿರಿಯರು ಏನು ಮಾಡಿದ್ರು, ನಾವೇನು ಮಾಡಬೇಕು, ಈಗೇನು ಎಲ್ಲ ವೈಜ್ಞಾನಿಕವಾಗಿ ಎಲ್ಲ ಥರದಿಂದ ಹೇಳ್ತಾರೆ ಸರ್ ಕೃಷಿಯಲ್ಲಿ. ಗೊಬ್ಬರನ ಇಷ್ಟ ಹಾಕ್ಬೇಕು, ಇಷ್ಟ ಪ್ರಮಾಣದಲ್ಲಿ ಹಾಕ್ಬೇಕು, ಇದನ್ನೇ ಹಾಕ್ಬೇಕು ಅಂತ. ಆದಷ್ಟು ನಮ್ಮ ಯುವಕರು ಈಗೀಗ ಆಸಕ್ತಿ ಕಡಿಮೆ ಆಗ್ತಾ ಇದೆ ನಮ್ಮ ಯುವಕರಲ್ಲಿ, ಆ ಆಸಕ್ತಿಯನ್ನು ಕಡಿಮೆ ಮಾಡ್ಕೊಳ್ಳಾರ್ದನೆ ನಮ್ಮ ಈ ಭೂಮಿ ಒಳಗನ ಸ್ವಲ್ಪ ಆಸಕ್ತಿ ತೋರಿಸಿದ್ರೆ ಹೆಚ್ಚಿನ ಉತ್ತೇಜನ ಅಥವಾ ಹೆಚ್ಚಿನ

ಬರಬೇಕು ಬಾಳಲು.